ಬೇಡ ಸುಬ್ಬಯ್ಯ, ಬೇಡ ಸುಬ್ಬಯ್ಯ, ನಾಳೆ ಬಾರಯ್ಯ, ನಾಳೆ ಬಾರಯ್ಯ. ಅರೆ ಅಯ್ಯೋ ಅಬ್ಬಯ್ಯ, ಅಯ್ಯೋ ಅಬ್ಬಯ್ಯ, ಬೇಡ ಸುಬ್ಬಯ್ಯ, ಬೇಡ ಸುಬ್ಬಯ್ಯ, ನಾಳೆ ಬಾರಯ್ಯ, ನಾಳೆ ಬಾರಯ್ಯ. ಅರೆ ಬೇಡ ಸುಬ್ಬಯ್ಯ, ನಾಳೆ ಬಾರಯ್ಯ, ನಾಳೆ ಬಾರಯ್ಯ. ಅರೆ ಹೋ